ನಮಸ್ಕಾರ ಲಕ್ಷ್ಮಣ್ ಅವರೇ. ನಮಸ್ಕಾರ ಸರ್. ಲಕ್ಷ್ಮಣ್ ಅವರೇ, ಹೇಳಿ, ನಿಮ್ಮ ಒಂದು ಆರಂಭದ ಕೃಷಿ ಹೇಗೆ ಇತ್ತು? ಆರಂಭದ ಕೃಷಿ ಅಂತಂದ್ರೆ ನೋಡಿ ಸರ್, ನಾನು ಎಜುಕೇಟೆಡ್ ಆಗಿ ಆರಂಭದ ಕೃಷಿ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಹೈನುಗಾರಿಕೆ ಒತ್ತು ಕೊಡ್ತಿದ್ದೀನಿ. ಆಮೇಲೆ ಈ ವರ್ಷಕ್ಕೊಂದ್ಸರಿ ಬೆಳೆ ಬರೋದಕ್ಕೆ ಕಾಯೋದಕ್ಕಿಂತ ಪ್ರತಿ ತಿಂಗಳು ಬರೋವಂಥದ್ದು ಏನಾದರೂ ನಾವು ಮಾಡ್ತಾ ಇದ್ರೆ ಪ್ರತಿ ವರ್ಷ ಬರ್ತಲ್ಲ, ಸಿಕ್ಸ್ ಮಂತ್ಸ್ ಒಂದು ವರ್ಷನ ಆ ಥರದ್ದು ಹಿಂದಕ್ಕೆ ಬೀಳುತ್ತೆ. ಪ್ರತಿ ತಿಂಗಳು ಬರ್ತಾನೆ ಇತ್ತು ಅಂದರೆ ನಮ್ಮ ಮೇಂಟೆನೆನ್ಸ್ ಆಗ್ತಿರುತ್ತೆ. ಪ್ರತಿಯೊಂದು ಖರ್ಚು ಗೊತ್ತಲ್ಲ ಸರ್ವೇ ಸಾಧಾರಣ ಪ್ರತಿಯೊಬ್ಬರಿಗೂ. ಹಾಗಾಗಿ ನಾವು ಒಂದು ಹೈನುಗಾರಿಕೆ ಮಾಡಲಿ, ಹೂವು ಬೆಳೀಲಿ, ತರಕಾರಿ ಬೆಳೀಲಿ, ಏನಾದರೂ ಅವ್ರು ಇಷ್ಟಪಟ್ಟಿದ್ದು ತಾಳ್ಮೆ ಪಟ್ಕೊಂಡು ಮಾಡ್ತಾ ಇದ್ರೆ ವರ್ಷ ಬಂದಿದ್ದು ಹಿಂದಕ್ಕೆ ಬೀಳ್ತಾನೆ ಇರುತ್ತೆ. ಆಮೇಲೆ ಏನಿಲ್ಲ, ನಾವು ವರ್ಷಕ್ಕೆ ಕಾಯ್ತೀವಿ ಅಂತಂದ್ರೆ ವರ್ಷ ಬಂದಿದ್ದು ನಮಗೆ ಖಜಾನೆ ಖಾಲಿ ಆಗ್ತಿರುತ್ತೆ. ಏನು ಹಿಂದಕ್ಕೆ ಖಾಲಿ ಆಗಿಬಿಡುತ್ತೆ. ಪ್ರತಿ ತಿಂಗಳು ಬರುತ್ತೆ ಅಂತ ಅಂದ್ರೆ ಪ್ರತಿ ವರ್ಷ ಕ್ರಾಪ್ ಏನೇ ಬರಲಿ ಅದು ಹಿಂದಕ್ಕೆ ಬೀಳ್ತಿರುತ್ತೆ. ಅವಾಗ ರೈತರು ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಇರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅದು ಈಗ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ತರ ಮಾಡಿದ್ರಾ? ಬಾಲ್ಯದಲ್ಲಿ ನಮ್ಮಪ್ಪನಮ್ಮ ತುಂಬಾ ಪ್ರೀತಿ ಪಟ್ಟು ಸಾಕಿದ್ದಾರೆ. ಪ್ರತಿಯೊಂದು ಎಜುಕೇಶನ್ ಎಲ್ಲ ತುಮಕೂರಲ್ಲೇ ಮಾಡಿಸಿದ್ದಾರೆ, ಸಿದ್ಧಗಂಗಾ ಕಾಲೇಜಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಕಷ್ಟ ಸುಖ ಗೊತ್ತಿತ್ತು, ನನಗೆ ಏನು ಗೊತ್ತಿಲ್ಲ ಬಿಡಿ ಸರ್ ದಯವಿಟ್ಟು. ಯಾಕಂದ್ರೆ ತುಂಬಾ ಮುದ್ದಾಗಿ ಬೆಳೆಸಿದ್ರು, ಎಜುಕೇಶನು ಮಾಡಿಸಿದ್ರು. ಎಲ್ಲ ತನಕ ಓದಿದ್ರ? ನಂದು ಎಮ್ಎ ಆಗಿದೆ. ಬೇಕಾದಷ್ಟು ಆಪರ್ಚುನಿಟೀಸ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಕೆಇಬಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ, ಅದು ಬಂತು. ಎಚ್ ಎಂ ಟಿ ಫ್ಯಾಕ್ಟ್ರಿನಲ್ಲಿ ಹಾಕಿದ್ದೆ, ಅದು ಬಂತು. ಏನಕ್ಕೋ ಏನೋ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ, ಯಾಕೆಂದ್ರೆ ಗೊತ್ತಿರಲಿಲ್ಲ ದುಡ್ಡಿನ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಏನಂತೂ ಗೊತ್ತಿರಲಿಲ್ಲ. ಹಾಗಾಗಿ ಮನೆ ಉಳ್ಕೊಂಡೆ. ಉಳ್ಕೊಂಡ್ಮೇಲೆ ನನಗೆ ಕಷ್ಟ ಗೊತ್ತಾಗಿದ್ದು, ಏನು ಆಗಲ್ಲ, ಏನು ಮಾಡಲೇಬೇಕಾಗುತ್ತೆ. ಮಾಡ್ತಾ ಇದ್ದೀನಿ ಸರ್, ಯಾವತ್ತೂ ನೆಮ್ಮದಿಯಾಗಿದ್ದೀನಿ. ಮೇನ್ ಆರೋಗ್ಯ ಚೆನ್ನಾಗಿದೆ, ದೇವರು ಕೊಟ್ಟಿದ್ದಾನೆ. ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವೆಲ್ಲ ಮುಂದಕ್ಕೆ ಮಾಡೋದು. ಒಂದು ಹಸು ಕಟ್ಕೊಂತು ಅಂದ್ರೆ, ಸಾಕು ಪ್ರಾಣಿಗಳು ಕಟ್ಕೊಂಡ್ರೆ ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಇರ್ಬೋದು. ಅದನ್ನ ಸಾಕ್ಬೇಕು. ಸಗಣಿ ಬಂತು ಅಂದ್ರೆ ಅದು ಅಡಕೆ ಗಿಡ ಗೊಬ್ಬರ ಆಗುತ್ತೆ, ಗಂಜು ಶೇಖರಣೆ ಆಗುತ್ತೆ, ಸಾವಯವ ಕೃಷಿ ಮಾಡಬಹುದು. ಒಂದು ನಾಯಿಮರಿ ಸಾಕ್ಲಿ, ನಮ್ಮ ಪ್ರೀತಿಲಿ ಅದ್ರ ಮೇಲೆ ಹೋಗ್ತಿರುತ್ತೆ. ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ. ಎಲ್ಲರೂ ಇದೇ ತರ ಮಾಡಲ್ಲ, ಬರೋ ಟೈಮ್ ಪಾಸ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಹರಟೆ ಬಡಿತಿರ್ತಾರೆ. ನಮ್ದು ಆ ಇದಿಲ್ಲ, ಅಯ್ಯೋ ತೋಟ ಆಯ್ತು, ಮನೆ ಆಯ್ತು, ಸಾಕು ಪ್ರಾಣಿಗಳಾಯ್ತು. ಒಂದು ಕೋಳಿನೂ ಸಾಕ್ಲಿ, ಅದರಿಂದ ನಮ್ಗಂತ ಆದಾಯ ಅಂತ ಬರ್ತಾನೆ ಇರುತ್ತಾ. ಈಗ ಎಲ್ಲರೂ ಹೈನುಗಾರಿಕೆ ತುಂಬಾ ಮಾಡ್ತಿದ್ದಾರೆ, ನಮ್ಮೂರಂತ ಏನಲ್ಲ, ಎಲ್ಲ ಕಡೆ ಹೈನುಗಾರಿಕೆ ಮಾಡ್ತಿದ್ದಾರೆ. ಹಾಲಿನ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ನಾವು ಫೀಡ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಆದ್ರೂ ಬಿಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮಂತ್ಲಿ ಒಂದ್ಸರಿ ನಮ್ಮ ಅಕೌಂಟಿಗೆ ಬ್ಯಾಂಕ್ ಅಲ್ಲಿ ಬೀಳುತ್ತೆ. ನಮ್ಗೆ ಯಾವ ಸಮಸ್ಯೆ, ದುಡ್ಡಿನ ಸಮಸ್ಯೆ ಇಲ್ಲ, ಮರಳಿ ದೊಡ್ಡದ ನಡೆಯುತ್ತೆ. ಹಾಗಾಗಿ ರೈತರು ಈ ತರ ಆಸಕ್ತಿ ವಹಿಸ್ಕೊಳ್ಳಬೇಕು. ಅಯ್ಯೋ ಸಗಣಿ ಮುಟ್ಟದ ಹೆಂಗಪ್ಪ, ಹಸು ಸಾಕದ ಹೆಂಗಪ್ಪ ಅಂತಂದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್. ನಾವು ಈರುಳ್ಳಿ ಬೆಳಿತೀವಿ ಅಂದ್ಕೊಳ್ರಿ, ಈ ಮಳೆ ಜಾಸ್ತಿ ಆಯ್ತು ಅಂದ್ರೆ ರೋಗ ಬರುತ್ತೆ, ನಾವು ಮಾಡಿದ್ದೆಲ್ಲ ಅದಕ್ಕೇ ವೇಸ್ಟ್ ಆಗ್ತಿರುತ್ತೆ. ಅವಾಗ ಹಿಂದಕ್ಕೇನು ಬಿಡೋದಿಲ್ಲ. ಹೈನುಗಾರಿಕೆದಲ್ಲಿ ಹಾಗಲ್ಲ, ನಾವು ಇನ್ಸೂರೆನ್ಸ್ ಮಾಡಿಸಿರ್ತೀವಿ. ಇನ್ಸೂರೆನ್ಸ್ಗೋಸ್ಕರ ಆಸೆ ಮಾಡಕ್ ಹೋಗಬಾರ್ದು ನಾವು. ಅದು ಏನೋ ಅದ್ರ ಪಾಡಿಗೆ ಇನ್ಸೂರೆನ್ಸ್ ಇರುತ್ತೆ, ಪ್ರತಿ ವರ್ಷ 1,000 ಖರ್ಚಾಗ್ಬೋದು. ಅವಾಗ ಗೌರ್ಮೆಂಟಿಂದ ಬರೋದು ನಮ್ಗೇನು ಬೇಕಿಲ್ಲ. ನಮ್ಗೆ ಪ್ರತಿ ಅದನ್ನ ಆರೋಗ್ಯ ಮಾಡಬೇಕು. ಹಾಲು ಮನೆಯಲ್ಲಿ ನೆಮ್ಮದಿಯಾಗಿ ಹಾಲು ತುಪ್ಪ ಮೊಸರು ತಿನ್ಬೋದಾ? ಅದು ಹಸುವಿನ ದುಡ್ಡು ಹಸುವಿನಲ್ಲೇ ಇರುತ್ತೆ. ಹಾಗಾಗಿ ತುಂಬಾ ಜನ ಹೈನುಗಾರಿಕೆ ಇಷ್ಟಪಡ್ತಾ ಇದ್ದಾರೆ. ಆಗ್ಲೇ ಈಗ ಡಬಲ್ ಡಿಗ್ರಿ ಪಡ್ಕೊಂಡ್ರೆ, ನೀವು ಎಂಎ ಪದವಿ ಪಡ್ಕೊಂಡ್ರೆ, ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಆತರ ಮನಸ್ಸಿಗೆ ಯಾವತ್ತು ನೋವಾಗಿಲ್ಲ? ಇಲ್ಲ ಸರ್, ಮಾಡಿದ್ರಿ ನೋವು ಮಾಡ್ಕೊಳ್ಳೇ ಇಲ್ಲ ಬಿಡು, ಅದೃಷ್ಟ ಇಲ್ಲ ಅನ್ಕೊಂಡು ನೆಮ್ಮದಿಯಾಗಿದ್ದೀವಿ. ನಂಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಒಬ್ಳು ಲೆಕ್ಚರರ್ ಆಗಿದ್ದಾಳೆ, ಅವ್ರಿಗೆ ಎಜುಕೇಶನ್ ಕೊಡ್ತೀನಿ, ತುಂಬಾ ಆಸೆ ಮಾಡ್ತಾಳೆ. ಲಕ್ಷ್ಮಣ್ ಅವ್ರಿಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ, ಏನೇನು ಬೆಳೀತಾ ಇದ್ರ? ನಾನು ಒಂದು 15 ಎಕರೆಗೆ ಕಡಲೆ, ಗೊತ್ತಲ್ಲ, ಹಿಂಗಾರಿ ಕಡಲೆ, ಹಿಂಗಾರಿ ಕಡಲೆ ಹಾಕಿದೀವಿ. ಚೆನ್ನಾಗಿದೆ, ಈ ವರ್ಷ ವಾತಾವರಣ ಕೂಲ್ ಆಯ್ತು. ಆಮೇಲೆ ನಾವು ಹೋದ ತಿಂಗಳಲ್ಲಿ ಮಳೆ ಬಂತಲ್ಲ ನಮ್ಗೆ, ಆ ಮಳೆ ನಮ್ಗೆ 100% ಯೂಸ್ ಆಯ್ತು. ಬೇಸಾಯ ಮಾಡಿದಷ್ಟು ನೆಂದ್ರೆ ಸಾಕು, ಕಡಲೆ ಮಾತ್ರ ನಮ್ಗೆ ಮಳೆ ಬೇಕಿಲ್ಲ, ವಾತಾವರಣ ಕೂಲ್ ಆಗಿರ್ಬೇಕು ಅಷ್ಟಕ್ಕೆ. ಶೀತಕ್ಕೆ ಆಗ ಕಡಲೆ ತುಂಬಾ ಇಳುವರಿ ಬರುತ್ತೆ. 1 ಎಕರೆಗೊಂಡು ರುಮ್ಮಂದ್ರೆ 10 ಕ್ವಿಂಟಲ್ ಕಡಲೆ ಆಗುತ್ತೆ. ಸಾಕ್ಬಿಡ್ರಿ, ಇವಾಗ ಸರ್ಕಾರಿ ಬೆಂಬಲ ಬೆಲೆ ಕೊಟ್ಟಿದ್ದಾರೆ, 5,000 ಕ್ವಿಂಟಲ್ ಮಾಡಿದ್ದಾರೆ, ಸಾಕೆ ಸಾಕಾಗುತ್ತೆ. 1 ಎಕರೆಗೆ 50,000 ರೂಪಾಯಿ ಬರುತ್ತೆ, ಖರ್ಚು ಬರುತ್ತೆ ಇಲ್ಲ ಅಂತಲ್ಲ, ಅದರಲ್ಲೇ ನಿಮ್ದಾಗಿ ಇರ್ಬೋದು. ಈಗ ಹಿಂಗಾರಿ ಕಡಲೆ ಚೆನ್ನಾಗಿದೆ ಈ ವರ್ಷ? ಚೆನ್ನಾಗಿದೆ ಬಿಡ್ರಿ, ನಮ್ದು ನಿಮ್ದು ನೀನು ಅಂತ ಬರಡು ಭೂಮಿನಲ್ಲಿನೂ 1 ಎಕರೆಗೆ 7-8 ಕ್ವಿಂಟಲ್ ಅಂತೂ ಸರ್ವೇ ಸಾಧಾರಣ ಆಗೋಗ್ಬಿಡುತ್ತೆ. ಈಗ ನಿಮ್ಮ ಭೂಮಿ ಅಂತಂದ್ರೆ ಎರೆ ಭೂಮಿ ಬರುತ್ತಲ್ಲ? ನಮ್ದು ಎರೆ ಭೂಮಿನೆ. ಈಗ ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರ? ಅಡಿಕೆ 1 ಎಕರೆ 1,000 ಗಿಡ ಮಾಡಿದ್ದೀನಿ. ಎಷ್ಟು ವರ್ಷ ಆಯ್ತು ಅಡಿಕೆ ಹಾಕಿನಿ? ಈ 4ನೇ ವರ್ಷ ಆಗ್ಲಿ, ಎಲ್ಲ ಅರ್ಧಕ್ಕರ್ಧ ಎಲ್ಲ ಒಂಬಳೆ ಹೊಡೆದಿದ್ದಾವೆ. ಅಲ್ಪ ಸ್ವಲ್ಪ ತೋಟಗಾರಿಕೆ ಬೆಳೆ ಅಂದ್ರೆ ನಮ್ಗೆ ನೀರಿನ ಅನುಕೂಲ ಇರ್ಲಿಲ್ಲ. ಈಗ ಭದ್ರ ಚಾನಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಮಾರಿಕಣ್ಮೆ ಕೆರೆ ತುಂಬಿರೋದ್ರಿಂದ ನಮ್ಮ ಬೋರ್ಗಳೆಲ್ಲ ಪಿಕಪ್ ಆಗಿದ್ದಾವೆ, ಭಯನೇ ಇಲ್ಲ. ಆಮೇಲೆ ನಮ್ದೊಂದು ಬಾವಿ ಇದೆ, ನಮ್ಮ ಅಪ್ಪವ್ರು ಕಟ್ಟಿ ಬಾವಿನಲ್ಲಿ ಕಾಲ ಕಳೆದಿದ್ದೀನಿ, ಹಾಗಾಗಿ ಬೋರ್ ಹಾಕ್ಸ್ಕೊಂಡಿದ್ದೀನಿ, ಬಾವಿನಲ್ಲಿ ನೀರಿದೆ, ಹಾಗಾಗಿ ಏನಾದ್ರು ಮಾಡ್ತಾ ಇದ್ದೀನಿ. ಅಡಿಕೆ ಬೆಳೆಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ? ನಾನು ಬೋರ್ ಹಾಕ್ಸಿ ಡ್ರಿಪ್ ಮಾಡಿದ್ದೀನಿ, ಹೋಗ್ತಾನೆ ಇರುತ್ತೆ. ಈಗ ಒಂದ್ ಕೆಲಸ ಮಾಡಿದ್ದೀನಿ, ಬಾವಿನಲ್ಲಿ ನೀರಿತ್ತು, ಬಾವಿ ನೀರಿರೋದ್ರಿಂದ ಡ್ರಿಪ್ ತಪ್ಪಿಸಿ ಕಾಲುವೆ ಮಾಡಿದ್ದೀನಿ. ಕಾಲುವೆ ಮೂಲಕ ಹಸುವಿನ ಸಗಣಿ ಇರುತ್ತಲ್ಲ, ಗಂಜಿ ಇರುತ್ತಲ್ಲ, ಅದ್ರಲ್ಲಿ ಈಗ ಬಿಡ್ತಾ ಇದ್ದೀನಿ. ಎರಡು ವರ್ಷಕ್ಕೇನೆ ಒಂಬಳೆ ಹೊಡೆದಿದ್ದಾವೆ ಅಡಿಕೆ ಗಿಡ, ಯಾರು ನಂಬಲ್ಲ. ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅಪ್ಪ ಈ ತರದ್ದು ತುಂಬಾ ಖುಷಿ ಖುಷಿ ಆಯ್ತು ಅಂತಾರೆ. ಕಾಲುವೆ ಮಾಡಿದ್ದೀನಿ ಏಕನ ಅಡಿಕೆ ಗಿಡಕ್ಕೆ, ಸಗಣಿ ಕದ್ರೆ ಬಿಟ್ಬಿಡ್ತೀನಿ. ಒಂದು ಅಲ್ಲಿ ಮನೆ ಹತ್ತಿರ ಇರೋದ್ರಿಂದ ದೂರ ಇರೋರು ಸಗಣಿ ಬರಕ್ಕಾಗಲ್ಲ. ನನಗೆ ಪೇಷನ್ಸ್ ಇದೆ ಬೆಳಿಬೇಕು ಅಂತ. ನನ್ ಗಂಡ್ ಮಕ್ಳಿಲ್ಲ, ಇಬ್ರು ಹೆಣ್ಮಕ್ಳು ನೆಮ್ಮದಿದ್ದೀವಿ, ನನ್ಗೆ ಹಂಗಂತೇನಲ್ಲ. ಆತರ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಒಟ್ಟು ರಾಸಾಯನಿಕ ಗೊಬ್ಬರ ಕೊಡ್ತಾ ಇಲ್ಲ ನೀವು ಅಡಿಕೆಗೆ? ರಾಸಾಯನಿಕ ಗೊಬ್ಬರ ನಾನು ಇದುವರೆಗೆ ಏನೇನು ಮುಟ್ಸೂ ಇಲ್ಲ, ಮುಟ್ಸೋದು ಇಲ್ಲ. ಮುಂದಕ್ಕೆ ತೆಂಗು ಮಾಡಿದೀನಿ, ತೆಂಗು 5 ವರ್ಷಕ್ಕೆ ಬೆಳೆ ಬಂದಿದೆ. ನನ್ನ ತಂಗಿ ತಿಮ್ಮನಳ್ಳಿ ಕೊಟ್ಟಿದೀವಿ, ನನ್ನ ತಂಗಿ ನನಗೆ ಇಷ್ಟಪಟ್ಟು ಕೊಟ್ಟಿದ್ಲು ತೆಂಗಿನ ಗಿಡ ಹಾಕು ಅಂತ. ಮೊನ್ನೆ ಬಂದಿದ್ಲು, ನೆನೆ ಬಂದಿದ್ಲು, ನೋಡಿ ತುಂಬಾ ಆಶ್ಚರ್ಯ ಪಟ್ಬಿಟ್ಲು. ಕೈಗೆ ಸಿಗುತ್ತೆ 5 ವರ್ಷಕ್ಕೆ ಒಂದೊಂದು ಗಿಡದಲ್ಲಿ ಕನಿಷ್ಠಕ್ಕೂ ಒಂದು 100-200 ಕಾಯಿ ಇದೆ. ಅದಕ್ಕೂ ಏನು ನನ್ನ ಕೆಮಿಕಲ್ಸ್ ಹಾಕೇ ಇಲ್ಲ. ಧನಿ ಗೊಬ್ಬರ ಹಾಕ್ತೀನಿ, ಒಂದು ಸಗಣಿ ಇರುತ್ತಲ್ಲ ತಗೊಂಡೋಗಿ ಹಾಕ್ಬಿಡ್ತೀನಿ ಬೆಡ್ಡೆಗೆ. ಅದು ಕೊಳತಾರ ಹೋಗ್ಬೋದು, ಮಣ್ಣಾರ ತಿನ್ಬೋದು, ಏನೋ ಒಟ್ಟು ಬಡ್ಡಿನಲ್ಲಿ ಇರುತ್ತೆ. ಒಂದೊಂದು ಬಡ್ಡೆ ಅವಸ್ಕೊಳ್ಳಕ್ಕಾಗಲ್ಲ, ಅಷ್ಟು ದಪ್ಪ ಇದೆ. ಒಂದು 200 ಗಿಡ ಇದೆ ಅಡಿಕೆ ತೋಟ ಸುತ್ತ ಇಟ್ಟಿದ್ದೀನಿ ತೆಂಗಿನ ಗಿಡನ. ಈಗ ಬಹಳಷ್ಟು ರೈತರನ್ನ ನಾವು ಮಾತಾಡಿಸಿದಾಗ ಹೇಳ್ತಾರೆ, ಈಗ ಅಡಿಕೆ ನಾವು ತೋಟ ಮಾಡಿದಾಗ ಸುತ್ತಲೂ ಬೌಂಡ್ರಿಗೆ ತೆಂಗು ಹಾಕಬಾರ್ದು, ಹಾಕಿರೋಂತವರು ಕಡಿತಾ ಇದಾರೆ. ಯಾಕಪ್ಪ ಅಂತಂದ್ರೆ ಈಗ ಸೋಲೆ ಆಗುತ್ತೆ, ಇಳುವರಿ ಬರಲ್ಲ ಅಡಿಕೆ ಅಂತಾರೆ. ಅಂದ್ರೆ ನಿಮ್ಮ ಪದ್ಧತಿ ಉತ್ತಮ ಅಂತ ಹೇಳ್ಬೋದಲ್ವಾ? ನಮ್ಮ 100-100 ಉತ್ತಮ ಸರ್. ಅದಕ್ಕೆ ಅಡಿಕೆ ಗಿಡಕ್ಕೆ ನೆರಳು ಬೇಕು, ಮೇಯ್ನು ನೆರಳು ಬೇಕು. ಆ ನೆರಳಿರೋದ್ರಿಂದ ಬಡ್ಡೆ ಒಣಗಲ್ಲ ತೆಂಗು. ಅಡಿಕೆ ಗಿಡ ಬಡ್ಡೆಗೆ ಸುಣ್ಣ ಹೊಡಿಬೇಕು, ನೆರಳು ಮಾಡಬೇಕು. ಅಂದ್ರೆ ನಮ್ದು ಹಾಗ್ರೇನಲ್ಲ, ಬಯಲ್ಸೀಮೆ ನಮ್ದು ಮರಡಿಯಲ್ಲಿ. ನೆರಳು ಬೇಕೇ ಬೇಕು ಅಂದ್ರೆ ಸುತ್ತ ತೆಂಗು ಇರ್ಲೇಬೇಕು. ತುಂಬಾ ಅನುಕೂಲ ಸರ್. ಜನಗಳು ಈ ಹತ್ರದ್ದು ಯೋಚನೆ ಮಾಡಕ್ ಹೋಗ್ಬಾರ್ದು. ಅವು ಪಾಡಿಗವು ಫಸಲು ಬರ್ತಾನೆ ಇತ್ತು. ಈಗ ತೆಂಗಿನ ಗಿಡದಲ್ಲಿ ಮಿಷಿನ್ ಬಂದಿದಾವೆ, ಮೊಟ್ಟೆ ಗರ್ರಿ ಪ್ರತಿ ಒಂದು ಪೌಡರ್ ಮಾಡಿ ಭೂಮಿಗೆ ಕೊಡುತ್ತೆ. ನಮಗೆ ಮಿಷಿನ್ ಬಂದ್ಬಿಟ್ಟಿದಾವೆ, ಏನೂ ವೇಸ್ಟ್ ಆಗಂಗಿಲ್ಲ. ಕಡ್ಡಿ ಮೊಟ್ಟೆ ಕಾಯಿ ಮೊಟ್ಟೆ ಪ್ರತಿ ಒಂದು ಮಿಷಿನ್ ಹಿಟ್ಟು, ಅದನ್ನ ಕೆಮಿಕಲ್ಸ್ ಏನಕ್ಕೆ ಹಾಕಬೇಕು? ಬಡ್ಡೆಗೆ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಇಳುವರಿ ನಮ್ಗೆ ಗೊತ್ತಿಲ್ದಂಗೆ ಬರ್ತಿರುತ್ತೆ ಕಾಯಿ. ತುಂಬಾ ತುಂಬಾ ಗ್ರೇಟ್ ಒಂದು. ಈಗೆಲ್ಲ ಕೆಮಿಕಲ್ಸ್ ಬೇಡ ಬೇಡ ನಮಗೆ. ನಾವು ಮಾತ್ರ ರಾಸಾಯನಿಕ ಏನು ಉಪಯೋಗಿಸಲ್ಲ, ಯಾಕೆ ಕೊಂಡ್ಕೊಳ್ಳೋದು ಅಂತ. ಆಮೇಲೆ ಸುತ್ತ ಏನೋ ಅದೊಂದು ಬೇನೆ ಸೊಪ್ಪಿರುತ್ತೆ, ಅದನ್ನ ಬಡ್ಡೆಗೆ ಹಾಕ್ತೀನಿ, ಕಡದ್ಬಿಟ್ಟು ಪೀಸ್ ಮಾಡಿ ಹಾಕ್ತೀನಿ, ನೀರ್ ಬಿಡ್ತೀನಿ. ಅದ್ರ ಪಾಡಿಗೆ ಗೊಬ್ಬರ ಹಾಕ್ತಿರುತ್ತೆ. ಎಷ್ಟೋ ಬೇವಿನ ಗಿಡ? ಬೇವಿನ ಗಿಡ ಒಂದು 15-20 ಬೇವಿನ ಗಿಡ ಇದಾವೆ. ನಾನು ಸ್ವಲ್ಪ ಕುರಿ ಸಾಕೊಂಡಿದ್ದೀನಿ, ಅಂದ್ರೆ ನಾನು ಸಾಕೊಂಡಿಲ್ಲ, ಕುರಿಯಟೆಗೆ ಬಿಟ್ಟಿದ್ದೀನಿ. ಅವರು ಕಟ್ಕೊಂಡು ಹೋಗ್ತಾರೆ ಸೊಪ್ಪು. ಕುರಿ ಗೊಬ್ಬರ ಪ್ರತಿ ವರ್ಷ ಕೊಡ್ತಾರೆ. ಎಂತಿಷ್ಟ ಅಂತ ಹೇಳಿ ಕುರಿಗಳನ್ನ ನೀವು ಕೊಡಿಸಿದ್ರೆ? ಕುರಿ ಅವ್ರಿಗೆ ಕೊಡಿಸ್ಬಿಟ್ಟಿದ್ದೀನಿ. ಅವ್ರು ನಾನು ಬೇವಿನ ಸೊಪ್ಪು ಕಟ್ಕೊಂಡು ಹೋಗ್ತಾರೆ. ಬೇನ್ಸಕ್ ಪಡ್ಕೊಂಡು ಹೋಗಿದ್ದಕ್ಕೆ 1 ವರ್ಷಕ್ಕೆ ಒಂದು ಟ್ಯಾಕ್ಟರ್ ತುಂಬಾ ಗೊಬ್ಬರ ತಂದು ಮನೆಗೆ ಹಾಕ್ತಾರೆ. ಆ ಗೊಬ್ಬರನ ನಾನು ಏನಿಗೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಅಡಿಕೆ ಗಿಡಕ್ಕೆ ಹಾಕ್ಬೋದು, ಸ್ವಲ್ಪ ಈರುಳ್ಳಿ ಬೆಳಿತೇನಲ್ಲ ಅದಕ್ಕೆ ಹಾಕೋಬಹುದು. ಅಂದ್ರೆ ಮೇಯ್ನ್ ಹಸುವಿನ ಗೊಬ್ಬರ ಬರುತ್ತಲ್ಲ, ಹಸಿನ ಸಗಣಿ ಬರುತ್ತಲ್ಲ, ಅದನ್ನ ತಿಪ್ಪೆಗೆ ಹಾಕಲ್ಲ ನಾನು. ಪ್ರತಿ ವರ್ಷ ಬಿಡ್ತೇನೆ, ಪ್ರತಿ ದಿವಸ ಅದೊಂದು ಪ್ಲಾಟ್ ಇದೊಂದು ಪ್ಲಾಟ್ ಇದೊಂದು ಪ್ಲಾಟ್ ಬಿಡ್ತಿರ್ತೀನಿ. ಅದನ್ನ ವೈಜ್ಞಾನಿಕವಾಗಿ ಕೃಷಿ ತಜ್ಞರು ಈ ತರ ಮಾಡಬಾರ್ದು, ನೀನು ಉಪಯೋಗಿಸು ಅಂತಾರೆ. ಇಲ್ಲ ಸರ್, ನನಗೆ ಅದಿಷ್ಟ ಮಾಡ್ತೀನಿ ಅಂತೀನಿ. ನನಗೆ ತುಂಬಾ ಆದಾಯ ಬರುತ್ತೆ ಅದರಿಂದ. ಯಾಕಂದ್ರೆ 2 ವರ್ಷಕ್ಕೆ ಅಡಿಕೆ ಗಿಡ ಒಂಬಳೆ ಬರುತ್ತೆ ಅಂದ್ರೆ ಯಾರು ನಂಬಲ್ಲ. ಎಲ್ಲ ಮತ್ತೆ ಅಡಿಕೆ ಒಳಗಡೆ ಈಗ ಅದರೊಳಗಡೆ ಏನಾದ್ರು ಇಲ್ಲ ಇಲ್ಲ ಪದ್ಧತಿ ಅನುಸರಿಸಿಲ್ಲ ನೀವು? ಈಗ ಬಾಳೆ ಹಾಕಂತದ್ದು ಇಲ್ಲ ಇಲ್ಲ ಬಾಳೆ ಧಾನ್ಯ ಹಾಕುವಂತದ್ದು ಅವರೆಕಾಯಿ ಹಾಕ್ತಾರೆ. ಮಧ್ಯಕ್ಕೆ 1,000 ಹಾಕ್ಬಿಟ್ರೆ ಸುತ್ತಮುತ್ತ ಫುಲ್ ಕವರ್ ಆಗ್ಬಿಡುತ್ತೆ ಅವರೆ ಗಿಡ, ಉಲ್ಲೇ ಹುಟ್ಟಲ್ಲ. ಆಮೇಲೆ ನಮ್ಗೆ ಅವರೆಕಾಯ್ದು ಆದಾಯನೂ ಬರುತ್ತೆ. ಆತರ ಮಾಡ್ಬೋದು. ಇಲ್ಲ ಮಾಡಕ್ಕಾಗಲ್ಲ ಅಂತಂದ್ರೆ ಹಂಗೆ ಹಿಂಗ ಸಣ್ಣ ಟ್ಯಾಕ್ಟ್ರಿ ಬಂದಿದ್ದಾವೆ, ಕುಂಟೆ ಒಡ್ಸೋದು, ಅಚ್ಚುಕಟ್ಟಿಗೆ ಜಮೀನು ಇಟ್ಕೊಳ್ಳೋದು ಅಷ್ಟೇ ನನ್ನ ಅನಿಸಿಕೆ. ಕಳೆಗಳಾಗ್ಬಾರ್ದು. ಕಳೆ ಆಗ್ಬಾರ್ದಲ್ಲ ಮೇಯ್ನು. ಕಳೆ ಆಗ್ತಾ ಇದ್ರೆ ಔಷಧ ಹೊಡಿಬೇಕು. ಅದಕ್ಕೆಲ್ಲ ಯಾಕೆ ಕಳೆನಾಶಕ ಬೇಡ ಬೇಡ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ರು ಅವರೇ ಗಿಡ ಹಾಕು ತುಂಬಾ ಆದಾಯ ಬರುತ್ತೆ ಅಂತ. ನಾನು ಒಂದ್ 2-3 ಸಲ ಅವರೇ ಗಿಡ ಹಾಕಿದ್ದೆ, ತುಂಬಾ ಇಳುವರಿ ಬಂತು. ಒಂದೇ ಒಂದ್ ಕಳೆ ಹುಟ್ಟಿಲ್ಲ ಬಿಡಿ, ಫುಲ್ ಕವರ್ ಆಗೋಗ್ಬಿಡುದು. ಅವರೇ ಗಿಡ ಗೊತ್ತಲ್ಲ, ದೊಡ್ಡದ ಬೆಳಿತೀರ ಹಾಕಿದ್ರೆ ನೀವು. ಈಗ ಇತ್ತೀಚಿನ ಹೆಬ್ಬಾಳ ಅವರೇ ಹಾಕಲ್ಲ ನೀವು? ಹೆಬ್ಬಾಳ ಹಾಕಲ್ಲ, ಮಾಮೂಲಿ ಹಿಂದಿಂಗಲ್ಲೇ ಬೆಳಿತೀವಲ್ಲ ಅದನ್ನೇ ಬೆಳಿತೀವಿ ನಾವು. ಯಾಕಂದ್ರೆ ಫುಲ್ ಕವರ್ ಆಗೋಗ್ಬಿಡುತ್ತೆ, ಬೇಕಾದಷ್ಟು ಎಲೆ ಉದುರುಟ್ಟುತ್ತೆ. ಆಮೇಲೆ ನಮ್ಗೆ ಇಳುವರಿನೂ ಬರುತ್ತೆ. ಅವರೇ ಗಿಡಕ್ಕೆ ಒಂದ್ಸರಿ ಉಳಿದೇನು ಮಾಮೂಲಿ ತಾನೇ ಕ್ರಿಮಿನಾಶಕ ಹೊಡೆಯೋದು, ಹುಳ ಸಾಯಿದ್ದೆ ಕವರೆಕಾಯಿ ಬರುತ್ತೆ ಅಂತ. ಆ ಥರನೂ ಮಾಡೋದ್ರಿಂದ ರೈತರು ಅವರೇ ಗಿಡ ಹಾಕೋದು ಬಹಳ ಬೆಸ್ಟು. ಆಮೇಲೆ ಅದ್ರ ಮೇಲ್ಪಟ್ಟು ನನ್ನ ಸುತ್ತ ಕಾಲುವೆ ಮಾಡಿದ್ದೀನಲ್ಲ ಕಾಲುವೆ, ಆ ಕಡೆ ಈ ಕಡೆ ಮೆಣಸಿನ ಗಿಡ ಹಾಕ್ತೀನಿ, ಒಳ್ಳೆ ಇಳುವರಿ ಬರುತ್ತೆ. ಈಗ ಕುರಿ ಮತ್ತೆ ನೀವು ಮೇಸ ಕೊಟ್ಟಿದ್ರಲ್ಲ ಬೇರೆ ಒಂದು ಕುರಿ ಮಂದಿ, ಕುರಿಯಿಂದ ನಿಮ್ಗೆ ಆದಾಯ ಬರುತ್ತೆ? ಆದಾಯ ಬರುತ್ತೆ. ಪ್ರತಿ ವರ್ಷ ನನಗೆ ನನ್ನ ಪದ್ಧತಿ ಏನಂದ್ರೆ, ಈ ನಾನು ಒಂದು 10 ಕುರಿ ಇದ್ದಾಗ ಒಂದ್ 2 3 ಕುರಿ ಈದ್ ಬಿಡ್ತಾವಲ್ಲ, ಈದು ನಮ್ಮ ಮನೆಗೆ ಮರಿಗಳು ತಂದು ಬಿಟ್ಟು ಹೋಗ್ಬಿಡ್ತಾರ ಅವರು. ಒಂದ್ 2 ತಿಂಗಳಿಗೆ ಮರಿ ತಿನ್ನಕ್ ಬಂದ್ಬಿಡ್ತಾವ. ಮೆಕ್ಕೆಜೋಳ ಆಮೇಲೆ ಸೆಡೆ ಸೊಪ್ಪು ಎಲ್ಲ ಮನೇಲಿ ಕಟ್ಬಿಡ್ತೀನಿ. ಪ್ರತಿಯೊಂದು ಬೇನ್ ಸೊಪ್ಪು ಕಟ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಅದೇ ಆದಾಯ ಮುಖ್ಯ. ಬೇನ್ ಸೊಪ್ಪು ತುಂಬಾ ಕಷ್ಟ, ಯಾರು ಕೊಡೋದಿಲ್ಲ. ಬೇನ್ ಸೊಪ್ಪು ಕಟ್ ಮಾಡ್ಕೊಂಡು ಅವ್ರೆ ಅವ್ರ ಮರಿ ಸಾಕಂತಾರೆ. ಆ ಮರಿಗಳನ್ನ ನಾನು ಅಟ್ಲೀಸ್ಟ್ ಒಂದ್ 4 ತಿಂಗಳು ಸಾಕ್ಬಿಟ್ರೆ ಕನಿಷ್ಠಕ್ಕೂ 6,000 7,000 ಕಡಿಮೆ ನಾನು ಎಂದೂ ಮಾರಲ್ಲ. ಮನೆಗೆ ಹುಡ್ಕೊಂಡ್ ಬರ್ತಾರೆ. ಅಷ್ಟು ಆದಾಯ ತಗೊಳ್ತೀರ ಹಂಗಾದ್ರೆ? ತಗೊಂತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಬರ್ತಾವ. ಅಯ್ಯೋ ಪಾಸ್ ತರ ಮುರಿ ನಾನು ಎಲ್ಲಿ ನೋಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವ್ರಿಗೆ ಅದೇ ಬೇಕು. ಹೆಣ್ಮರಿ ಗಂಡ್ಮರಿ ಅಂತೇನಲ್ಲ, 4 ತಿಂಗಳ ಮರಿನ 7,000 ತನಕ ಮಾರಿದ್ದೀನಿ. ರೇಟಿಗೆ ಹೋಗಿದ್ಯಲ್ವಾ? ನಮ್ಮ ಸುತ್ತಮುತ್ತ ಅಯ್ಯೋ ನಿನ್ನಷ್ಟು ಪೇಷಂಟ್ ತಮ್ಗೆ ಯಾರು ಬರಲ್ಲ ಅಂತಾರೆ. ಅದೆಲ್ಲ ಅವ್ರ ಖುಷಿ, ಅದು ನಾವ್ ಹೇಳೋದಕ್ಕಾಗಲ್ಲ. ಒತ್ತಾಯ ಮಾಡಿ. ಈಗ ನೀವ್ ಹೇಳಿದ್ರ ಈಗ ಅಡಿಕೆ ಮತ್ತು ತೆಂಗಿಗೆ ನಾನು ಹೆಚ್ಚಾಗಿ ಯಾವ್ದೇ ರಾಸಾಯನಿಕ ಗೊಬ್ಬರ ಕೊಡಲ್ಲ, ಈಗ ಸಗಣಿಯನ್ನ ನಾನು ನೀರಿನಲ್ಲಿ ಕಾಲಿಸಿ ಬಿಡ್ತೀವಿ ಅಂತ, ಕಾಲೆ ಮುಖಾಂತರ ಗೊಬ್ಬರವಾಗಿ ಅಂತ ಹೇಳಿದ್ರ. ನಿಮ್ಗೆ ಸಗಣಿ ಬೇಕು ಅಂತಂದ್ರೆ ಹೈನುಗಾರಿಕೆ ಮಾಡಿರ್ಬೇಕಲ್ವಾ? ಹೈನುಗಾರಿಕೆ ಅಂತಂದ್ರೆ ಏನ್ ಮಾಡಿದ್ರ ಹೈನುಗಾರಿಕೆ? ಹೈನುಗಾರಿಕೆ ಹಸು ಈಗ ಸದ್ಯಕ್ಕೆ 4 ಇದಾವೆ. ಇಷ್ಟು ವರ್ಷ 7-8 ವರ್ಷ 8 ಹಸುಗಳು ಸಾಕ್ತಾ ಇದ್ದೆ. ಈಗ ಮತ್ತೆ ಬೆಳಿಗ್ಗೆ ಸಗಣಿ ಬಾಸ್ಬೇಕು, ಹಸುಗಳು ಆ ಕಡೆ ಕಟ್ಟಬೇಕು, ಈ ಕಡೆ ಕಟ್ಟಬೇಕು, ಹಾಲು ಕರಿಬೇಕು. ಒಬ್ಬನೇ ಇರೋದ್ರಿಂದ 2 ಮೇಂಟೈನ್ ಮಾಡಕ್ಕೂ ಸಾಕಾಗ್ಬಿಡುತ್ತೆ. ನಮ್ಮನೇಲಿ ಬೇಡ ಬೇಡ ಇದೆ ಸಾಕ್ಬಿಡು, ಒಬ್ಬಳು ಬೆಂಗಳೂರಲ್ಲಿ ಇದ್ದಾಳೆ, ಒಬ್ಬಳು ಹಿರಿಯೂರಲ್ಲಿ ಇದ್ದಾಳೆ, ನಾವು ಇಬ್ಬರ ಗಂಡ ಹೆಂಡತಿ ಇಬ್ಬರ ಮನೇಲಿ ಇರೋದು. ಹಂಗಾಗಿ ಸ್ವಲ್ಪ ಹೇವಿ ಆಗ್ತಿರುತ್ತೆ. ಯಾಕಂದ್ರೆ ಸಗಣಿ ಹೊರ್ಲೇಬೇಕಾ, ಹಸುಗಳು ಮೈ ತೊಳಿಲೇಬೇಕಾ, ಹಸುಗಳು ಸಾಕ್ಲೇಬೇಕಾ, ಆ ಬೆಳಿಗ್ಗೆ ಹಾಲು ಕರಿಲೇಬೇಕಾ, ಡೈರಿಗೆ ಹಾಕ್ಲೇಬೇಕಾ. ಹಂಗಾಗಿ ಸಾಕು ಬಿಡಿ. 8 ಹಸು ಇದ್ದವ್ ನಾಲ್ಕು ಮಾರಾಟ ಮಾಡಿದ್ರೆ ನೀವು? ಮಾರಾಟ ಮಾಡಿಬಿಟ್ಟಿದ್ರೆ 60-70,000 ರೂಪಾಯಿಗೆ ಒಂದು ಹಸು ಹೋಯ್ತು. ಈಗೆಲ್ಲ ಜರ್ಸಿ ಎಚ್ಎಫ್ ಈ ತಳಿ ಎಚ್ಎಫ್ ಜರ್ಸಿ ಎರಡು ಇದೆ. ಎಚ್ಎಫ್ಗಳು ಕೊಬ್ಬಸ್ ಕಡಿಮೆ ಸ್ವಲ್ಪ, ಅದು ಜರ್ಸಿ ನಡೀತತೆ. ಅವಕ್ಕೆ ತುಂಬ ಸಿಕ್ಬಿಟ್ಟು ಹಾಕ್ತಾನೆ ಇರಬೇಕು. ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡ್ಬೇಕಂತಾರು. ಅವು ಓರಿಕರುಗಳಾದ್ರೆ ಒಂದೊಂದು ಲಕ್ಷಕ್ಕೆ ತನಕ ಹೋಗ್ತವೆ. ಅವು ಕೊಡೋದು 2 ಲೀಟರ್ ಹಾಲು. ಆದಾಯ ಬರಲ್ಲ ಅಂತ? ಆದಾಯ ಬರೋದೇ ಇಲ್ಲ ಸರ್, ಆದಾಯ ಬರೋದೇ ಇಲ್ಲ. ನಾವೆಲ್ಲ ಮಾಡೋಷ್ಟು ಮಾಡ್ತೇನೆ, ಮೇಯಿಸ್ಬೇಕು, ಫುಡ್ ಹಾಕ್ಬೇಕು ಅಂದ್ರೆ ಅವು ಆರೋಗ್ಯ ಚೆನ್ನಾಗಿರುತ್ತೆ. ಇವುಗಳಷ್ಟು ಸೂಕ್ಷ್ಮ ಎಲ್ಲ, ಒಳ್ಳೆ ಗುಣಮಟ್ಟದ ಹಾಲು ಸಿಗುತ್ತೆ, ಗುಣಮಟ್ಟ ಹಾಲು ಸಿಗುತ್ತೆ, ಬೆಣ್ಣೆ ಬರುತ್ತೆ. ಹಾಗಾಗಿ ಹಳ್ಳಿಕಾರ ತಳಿ ಸಾಕಬಹುದು ಅಂದ್ರೆ ಈಗ ಯಾರು ಇಷ್ಟಪಡಲ್ಲ ಬೇಸಾಯ ಮಾಡೋರು, ಊರಿಕರುಗಳು. ನಮ್ ಈಗೆಲ್ಲ ಟ್ಯಾಕ್ಟ್ರಿಗಳು ಬಂದಿದ್ದಾವೆ, ಎತ್ತಿನ ಬೇಸಾಯ ಕಡಿಮೆ. ಹಾಗಾಗಿ ಎಲ್ಲರೂ ಸಿಂಧಿ ಹಸುಗಳನ್ನ ಸಾಕ್ತಾರೆ. ಅವು ಒಂದೊಂದು ಹಸುಗಳು 15-20 ಲೀಟರ್ ಕೊಟ್ಟಿದ್ದಾವೆ. ಅದಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ಕಷ್ಟ ಆಗಲ್ವಾ? ಹಾಗಾಗಿ ಆದಾಯ ಬೇಕಂತಂದ್ರೆ ಆದಾಯ ಬೇಕೇ ಬೇಕು. ಎಚ್ಎಫ್ ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳಿ. ಹೌದು ಸರ್, ಹೌದು. ಈಗ ಮತ್ತೆ ತರಕಾರಿಗಳನ್ನ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ತರಕಾರಿ ಅಂತಂದ್ರೆ ಏನೇನ್ ಬೆಳೀತಾ ಇದ್ದೀರಾ? ತರಕಾರಿ ನಾನು ಈ ಈರುಳ್ಳಿ ಬೆಳಿತೀನಿ, ಅದು 3 months ಕ್ರಾಪ್ ಅಷ್ಟೇನೆ. ಆಮೇಲೆ ಬೆಂಡೆಕಾಯಿ, ಜವಳಿಕಾಯಿ, ಅದೆಲ್ಲ ಸರ್ವೇ ಸಾಧಾರಣ. ನಾವು ಚಿಕ್ಕವರಿದ್ದಾಗ ನಮ್ಮಒಬ್ಬರು ಸಿಕ್ಕಾಬಟ್ಟೆ ಬೆಳೆಯರು, ಲೋಡ್ಗಟ್ಟಲೆ ಬೆಳೆಯರು. ಬದನೆಕಾಯಿ ಎಲ್ಲ ಶಿವಮೊಗ್ಗಕ್ಕೆ ಹೋಗ್ತಿದ್ವಿ ನಾವು ಸಣ್ಣವರಿದ್ದಾಗ. ಈ ವಿಚಿತ್ರ ಕೂಲಿ ಸರ್, ಈಗ ಭಾರಿ ಕೂಲಿ. ಈಗ ಮನೆಗೆ ಅಷ್ಟೇ ಬೆಳ್ಕೊಳ್ತೀರ, ತರಕಾರಿ ಮಾರಾಟಕ್ಕೂ ಬೆಳಿತೀರ? ಮಾರಾಟಕ್ಕೂ ಮಾಡ್ತೀನಿ, ಕೊತ್ತಂಬರಿ ಹಾಕ್ತೀನಿ, ಮೆಂತ್ಯ ಹಾಕ್ತೀನಿ, ಸೊಪ್ಪೆಲ್ಲ ಬೆಳಿತೀರ? ಸೊಪ್ಪು ಬೆಳಿತೀನಿ. ಅದಕ್ಕೆ ಎಲ್ಲ ಬರೀ ಆರ್ಗ್ಯಾನಿಕ್, ನಾನು ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ. ದನಿ ಗೊಬ್ಬರ ಇರುತ್ತೆ, ಹಾಕ್ತಿರುತ್ತಲ್ಲ ಒಂದೊಂದು ಪುಟ್ಟಿ ಅದಕ್ಕೆ ಹಾಕೋದು. ಆಮೇಲೆ ಹೆಚ್ಚಿಗೂ ಬೇಕು ಅನ್ನೋಂಗಿದ್ರೆ ಕೋಳಿ ಗೊಬ್ಬರ ಸಿಗುತ್ತೆ. ಕೋಳಿ ಫಾರ್ಮ್ಗಳು ಬೇಯ್ ಚೆನ್ನಿದ್ದಾವೆ, ಅವು ಟನ್ ಗಟ್ಟಲೆ ಕೊಡ್ತಾರೆ. ತಂದು ಹಾಕ್ಬಿಟ್ರೆ ಒಂದ್ ವರ್ಷಕ್ಕೆ ಕೋಳಿ ಗೊಬ್ಬರ ಕ್ಲೋಸ್. ದನಿ ಗೊಬ್ಬರ ಅಂದ್ರೆ ನೆಲ ಮೆತ್ತು ಬರುತ್ತೆ, 8 ವರ್ಷ ನಡೀತದೆ. ಕೋಳಿ ಗೊಬ್ಬರದಾಗಲ್ಲ, ವರ್ಷಕ್ಕೆ ವರ್ಷಕ್ಕೆ ಚೇಂಜ್ ಮಾಡಿಸ್ತಾನೆ ಇರಬೇಕು. ಆತರ ಕೋಳಿ ಫಾರ್ಮ್ಗಳು ಬೇ ಚೆನ್ನಾಗಿದ್ದಾವೆ. ಈಗ ಮತ್ತೆ ಈಗ ದ್ವಿದಳ ಧಾನ್ಯ ಅಂತಂದ್ರೆ ಈಗ ಹೆಚ್ಚಾಗಿ ನಾವು ತೊಗರಿ ಬೆಳಿತೀವಿ ಅಂತ ಹೇಳಿ, ತೊಗರಿ ಬೆಳಿತೀವಿ. ತೊಗರಿ ಅಂತಂದ್ರೆ ಅಕಡಿಯಾಗಿ ಬೆಳಿತೀರ, ಯಾವ ರೀತಿ ಬೆಳಿತೀರ? ಅಕಡಿನೇ ಹಾಕೋದು, ಟ್ರ್ಯಾಕ್ಟರ್ನಲ್ಲಿ ಬಿತ್ತಾರೆ, ಟ್ರ್ಯಾಕ್ಟರ್ನಲ್ಲಿ ಕುಂಟೆ ಬಿಡಿತಾರೆ, ಟ್ರ್ಯಾಕ್ಟರ್ನಲ್ಲೇ ಕಟಾವ್ ಮಾಡಿಸ್ತಾರೆ. ಈಗ ಅಕಡಿ ಅಂತಂದ್ರೆ ಯಾವ್ದ್ರಲ್ಲಿ ಹಾಕ್ತೀರ ನೀವು? ಈಗ ಮೆಕ್ಕೆಜೋಳದಲ್ಲಿ ಅಕಡಿ ಹಾಕ್ತಿರ, ಯಾವ ರೀತಿ? ಇಲ್ಲ ಇಲ್ಲ, ಅದೇ ಸಪರೇಟ್. ತೊಗರಿನೇ ಸಪರೇಟ್. ಈಗ ನಾಯಕನಟ್ಟಿ ಕಡೆ ಪಾವಗಡ ಸೈಡ್ ಎಲ್ಲ ಅವರು 20-30 ಎಕರೆ ಹಾಕಿದ್ದಾರೆ. ಇಲ್ಲಿ ನಮ್ಮ ಮರಡಿಹಳ್ಳಿನಲ್ಲಿ ಹಾಕಿದರೆ ಒಳ್ಳೆ ಇಳುವರಿ ಬಂದಿದೆ. ಒಂದೊಂದು ಎಕರೆಗೆ ಕನಿಷ್ಠ 3-4 ಕ್ವಿಂಟಲ್ ಬಂದ ಅಂದ್ರೆ ಈ ವರ್ಷ ವಾತಾವರಣ ಚೇಂಜ್ ಆಯ್ತು, ತೊಗರಿಗೆ ಸ್ವಲ್ಪ ಶೀತ ಆಗಬಾರ್ದು, ಆಗಿರೋದ್ರಿಂದ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಎಷ್ಟೆಕರೆ ಹಾಕಿದ್ರ ತೊಗರಿನ? ನಾನು ಒಂದ್ 3 ಎಕರೆ ಹಾಕಿದ್ದೀನಿ, ಈಗ ಬಂದಿದೆ. ಸ್ವಲ್ಪ ವಾತಾವರಣ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಕಾಯಿ ಕಡಿಮೆ. ಇಳುವರಿ ಕಡಿಮೆ. ತೊಗರಿ ಒಳಗೆ ಏನಾದ್ರೂ ಬಿತ್ತನೆ ಮಾಡಬಹುದಾಯ್ತಲ್ಲ, ಅದಕ್ಕೆ ಬೇಸಾಯ ಒಂದು ಕ್ಲೋಸ್ ಮಾಡಿತ್ತು ಅಂತಂದ್ರೆ ಮತ್ತೆ ಇನ್ನು ಇನ್ನೇನು ಕ್ರಾಪ್ ಬೆಳೆಯಕ್ಕಾಗೋದಿಲ್ಲ, ಬೇಸಾಯ ಮಾಡ್ತಾನೆ ಇರಬೇಕು, ಹುಲ್ಲ ಆಗ್ಬಾರ್ದಲ್ಲ. ಹಾಗಾಗಿ ಟ್ಯಾಕ್ಟರ್ ಕುಂಟೆ ಹೊಡಿತಾರೆ, ಟ್ಯಾಕ್ಟರ್ ಕುಂಟೆ ಹೊಡೆಯುದು ಅಂದ್ರೆ ಕ್ಲೋಸ್. ನೀವು ಯಾವುದೇ ಬೆಳೆಗೆ ಕಳೆಗಳ ನಿರ್ವಹಣೆ ಅಂತಂದ್ರೆ ಯಾವುದೇ ಕಳೆನಾಶಕ ಸಿಂಪರಣೆ ಮಾಡಲ್ಲ ಅಂದ್ರೆ ಅಂತ ಟೈಮಲ್ಲಿ ಕಳೆನಾಶಕಕ್ಕಿಂತ ಸ್ವಲ್ಪ ಸಿಂಪರಣೆ ಮಾಡ್ಲೇಬೇಕಾಗುತ್ತೆ. ಅವಾಗ ಇನ್ನೇನು ವಿಧಿ ಇಲ್ಲ, ಮಾಡ್ಲೇಬೇಕಾಗುತ್ತೆ. ಜನಗಳು ಸಿಗೋದಿಲ್ಲ, ಅವ್ರು ನಂಬಲಿಸ್ಕೊಂಡ್ರೆ ಕಾಂಗ್ರೆಸ್ ಗಿಡ ಹಾಳ ಮುಳ್ಳ ಜಿಗಣೆ ಅದೆಲ್ಲ ಉಡ್ತಿರುತ್ತೆ. ಲೈಟ್ ಬೇಕೋ ಬೇಡ, ನಂಗೆ ಸಿಂಪರಣೆ ಮಾಡಿದ್ರೆ ಭೂಮಿ ಹಚ್ಚಿಕಟ್ಟಾಗಿರುತ್ತೆ. ಮತ್ತೆ ಇದ್ರ ಜೊತೆಗೆ ಈಗ ಮತ್ತೆ ಹೂವಿನ ಬೆಳೆ ಬೆಳೀತಾ ಇದೀವಿ ಅಂತ ಹೇಳಿದ್ರೆ, ಹೂವು ಯಾವ ಹೂವು ಬೆಳೀತಾರೆ? ಸೇವಂತಿಗೆ ಬೆಳೀತಾ ಇದೆ, ಕನಕಾಂಬ್ರೆ. ಕನಕಾಂಬ್ರೆ ನಾವ್ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ದು ಅಡಕೆ ತೋಟ ಇತ್ತು, ಅಡಕೆ ತೋಟ ಅವಾಗ ಎತ್ತಿನ ಬೇಸಾಯ ಇತ್ತು. ಅವಾಗ ತುಂಬಾ ಕನಕಾಂಬ್ರೆ ಹಾಕೊಬಿಟ್ಟಿದ್ವಿ ನಮ್ಮಪ್ಪ ರಾಕರು, ಎಲೆ ಬಳ್ಳಿ ಕನಕಾಂಬ್ರೆ ಇತ್ತು. ಅವಾಗ ಹೂವ ಕಟ್ ಮಾರೋರು ಬಂದ್ ಬಿಡಿಸ್ ಕೆಜಿ ಗಟ್ಟಲೆ ಬಿಡಿಸ್ಕೊಂಡು ಹೋಗೋರು, ನಾವೇನ್ ಮಾಡಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಜಮೀನ್ ಜಾಸ್ತಿ ಇತ್ತಲ್ಲ. ಈಗ ಬರ ಸೇವಂತಿಗೆ ಅಷ್ಟೇ ಬೆಳಿಬೇಕಂತ ಯಾಕೆ ಅನಿಸ್ತು ಈಗ ನಿಮಗೆ? ಈಗ ರೇಟ್ ಇದೆ, ಈಗ ಅಂದ್ರೆ ನಮ್ ಕೈಲಿ ಆಗ್ತಿಲ್ಲ, ಇರೋರಿಬ್ರು ಮೇಂಟೈನ್ ಮಾಡಕ್ ಆಗಲ್ವಾ. ಹೂವು ಕೊಯ್ಯೋರು ಕೊಯ್ತಿರ್ಬೇಕು, ಬೆಳಿಗ್ಗೆ 5 ಗಂಟೆ ತನಕ ಹೂವ ಕೊಯ್ತಾರೆ. 5 ಗಂಟೆಯಿಂದ ಹೂವ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು, 11 ಗಂಟೆ ತನಕ ಕಟ್ತಾರೆ ಕ್ಲೋಸ್. ಆಮೇಲೆ ಗಂಟು ಮಟ್ಟ ಕಟ್ಕೊಂಡು ಮಾರ್ಕೆಟ್ ಹೋಗ್ತಾ ಇರ್ಬೇಕು. ಅದಕ್ಕೆಲ್ಲ ಜನಗಳು ಬೇಕು, ಮನೆಯಲ್ಲಿ ಅಟ್ ಲೀಸ್ಟ್ ಆಕಾರ ಹಾಕ್ತಿರ್ಬೇಕು, ಕಟ್ಟರ್ ಕಟ್ತಿರ್ಬೇಕು, ಮನೆಯಿಂದ ಹೋಗ್ಬೇಕು, ತರಬೇಕು, ಮಾರ್ಕೆಟ್ ಹೋಗ್ತಿರ್ಬೇಕು. ಈಗ ಸೇವಂತಿ ಗಂಟೆ ಅಂತಂದ್ರೆ ಎಲ್ಲಿ ತಂದು ನಾಟಿ ಮಾಡಿದ್ರ, ಯಾವ ತಳಿ ಬೆಳೀತಾ ಇದ್ರ? ಸೇವಂತಿಗೆ ಮಾಮೂಲಿ ಬರುತ್ತಲ್ಲ ಕೆಂಪುದು, ಅದೇನೆ ಮುಂಚೆ ಎಲ್ಲ. ಈಗ ವೆರೈಟೀಸ್ ಬಂದಿದೆ, ಬೇಚನ ಹೂವು ಬಂದಿದೆ. ಈಗ ನಾನ್ ಮಾಡಕ್ ಆಗ್ತಾ ಇಲ್ಲ, ಹೈನಗಾರಿಕೆ ಒಂದ್ ಮಾಡ್ತೀನಿ ಅಷ್ಟೇ ಮೇನ್. ಈಗ ಹೈನುಗಾರಿಕೆಯಲ್ಲಿ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ತಿಂಗಳಿಗೆ? ಬರುತ್ತೆ ಸರ್, ಒಂದು ಹಸು ಕಟ್ಕೊಂಡ್ರೆ ಕನಿಷ್ಠಕ್ಕೂ 15,000 ರೂಪಾಯಿ ಒಂದು ತಿಂಗಳಿಗೆ ಬರುತ್ತೆ. ಅದ್ರದ್ದು 5,000 ರೂಪಾಯಿ ಒಂದು ಮೇಂಟೆನೆನ್ಸ್ ಖರ್ಚಾಗುತ್ತೆ, ಫುಡ್ ಹಿಂಡಿ ಮತ್ತೆ ಹಾಕ್ಲೇಬೇಕು. ಅದು ಹೆಲ್ತಿಯಾಗಿರ್ಬೇಕು ಮೇನ್, ನಾವು ಮೇಂಟೆನೆನ್ಸ್ ಮಾಡ್ತಾನೆ ಇರ್ಬೇಕು. ಆ ಹಸು ಹೀಗೆ ಆಯ್ತು ಅಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ 10-12 ಲೀಟರ್ ಹಾಲು ಕೊಡ್ಬೇಕಂದ್ರೆ ಎಷ್ಟು ಕಷ್ಟ ಹೇಳ್ರಿ. ಅದು ಶರೀರಕ್ಕೆ ಎಷ್ಟು ಬೇಕಾಗುತ್ತೆ, ಅದಕ್ಕೆ ಒಂದು 15,000 ಆದಾಯ ಬರುತ್ತೆ. ಅಟ್ಲೀಸ್ಟ್ ಒಂದು 5,000 ಅಂತೂ ನಾವು ಖರ್ಚು ಮಾಡಲೇಬೇಕಾಗುತ್ತೆ. ಅದಕ್ಕೆ 5,000 ಖರ್ಚು ಮಾಡಿ ನಮಗೆ ಸಗಣಿ ಉಳ್ಕೊಳ್ಳುತ್ತೆ ಮೇಯ್ನ್. ನಾವನ್ನಾಗ ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರ ಕೊಡ್ಬೇಕು ಅಂದ್ರೆ 10,000 ರೂಪಾಯಿ ಹೇಳ್ತಾರೆ ಒಂದು ಟ್ಯಾಕ್ಟರ್ಗೆ. ಹಸು ಕಟ್ಕೊಂಡ್ರೆ ಅಲ್ಲಿ ಗೊಬ್ಬರ ಆಗಿ ಬಿದ್ದಿರುತ್ತೆ, ತಗೊಂಡು ಹೋಗ್ಲಕ್ ಹಾಕಿದ್ರೆ ಅಲ್ಲೇ ಮೇಂಟೆನೆನ್ಸ್ ಆಗುತ್ತೆ. ಈಗ ಹಸುಗೆ ಇನ್ಸೂರೆನ್ಸ್ ಬಂದ್ಬಿಟ್ಟಿದೆ, ಇನ್ಸೂರೆನ್ಸ್ ಕಟ್ತೀವಿ. ಅಪ್ಪಿ ತಪ್ಪಿ ಗೌರ್ಮೆಂಟ್ ಇಂದ ನಾವೇ ಫೆಸಿಲಿಟೀಸ್ ತಗೊಳ್ಳೋದು ಬೇಡ, ಯಾಕಂದ್ರೆ ಒಂದು ಹಸು ಅಯ್ಯಂತು ಅಂದ್ರೆ ನಮ್ಮೇ ಕೊರಳು ಚುರುಕನ್ನತ್ತೆ. 1,000 ರೂಪಾಯಿ ಹೋದ್ರೆ ಹೋಗ್ಲಿ, ಅಪ್ಪಿ ತಪ್ಪಿ ಏನಾದ್ರು ಜ್ವರ ಬರುತ್ತೆ ಅಂದ್ಕೊಳ್ರಿ, ಅವಾಗ ಹೋಯ್ತು ಅಂತಂದ್ರೆ ಇನ್ಸೂರೆನ್ಸ್ ಕಟ್ಟಿರ್ತೀವಿ. ಡೈರಿಯಿಂದ ಕಟ್ಟಿಸ್ಕೊಂತಾರೆ, ಬರ್ತಾರೆ, ನೋಡ್ತಾರೆ, ಮೇಂಟೆನೆನ್ಸ್ ಮಾಡ್ತಾರೆ, ಡಾಕ್ಟರ್ ಬರ್ತಾರೆ. ಅಪ್ಪಿ ತಪ್ಪಿ ಪಟ್ಟಣಂಗೆ ಹೋಯ್ತು ಅಂದ್ರೆ ನಮಗೆ ಹಸುವಿಂದ ದುಡ್ಡು ಬಂದೇ ಬರುತ್ತೆ ಗೌರ್ಮೆಂಟ್ನಿಂದ. ಡಾಕ್ಟರ್ ಬರ್ತಾರೆ, ಪಶುಮಂಡನ್ ಮಾಡ್ತಾರೆ, ಮೇಲೆ ಕಳಿಸ್ತಾರೆ, ನಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ. ಈಗ ಒಟ್ಟಾರೆ ಒಂದೇ ಬೆಳೆಗೆ ಸೀಮಿತ ಆಗದೆ ನೀವು ಎಲ್ಲಾ ರೀತಿಯಾದಂತ ಬೆಳೆಗಳನ್ನು ಬೆಳೀತಾ ಇದ್ರ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರ ಅಲ್ವಾ? ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಸಾಕಷ್ಟು ಇದಾವಲ್ವಾ, ಈಗ ಅಡಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ನೀವು? ಈಗ ಮಾವು ಇದೆ, ದಾಳಿಂಬೆ ಇದೆ, ಪ್ಯಾರ್ಲ ಬೆಳಿಬಹುದು, ಸಪೋಟ ಬೆಳಿಬಹುದು, ಈಗ ಅಡಿಕೆ ತೆಂಗನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಇವು ಅದು ಬರ್ತಿರ ಸರ್, ಅದು ಮನೆಯಲ್ಲಿ ನೋಡ್ಕೊಳ್ಳೋರನ್ನ ತಿರುಬೇಕು, ಹೊರಗಡೆ ಹೋಗ್ಬೇಕು, ತರಬೇಕು. ಅಡಿಕೆ ಬೆಳೆ ಅಂತಂದ್ರೆ ಸಾಕು, ನಾವು ಮೇಂಟೆನ್ಸ್ ಗೊಬ್ಬರ ಎಲ್ಲರೂ ರೈತರು ಅಡಿಕೆ ಬೆಳಿತಾರೆ, ನಾವೇ ಬೆಳಿಬೇಕಂತ ಅನಿಸ್ತು. ಹಂಗಂತೇನಲ್ಲ, ನಾವ್ ಯಾಕಂದ್ರೆ ಮೊದಲಿಂದ ನಾವು ಹುಟ್ಟೋದಕ್ಕಿಂತ ಮುಂಚೆಲೆ ಅಡಿಕೆ ತೋಟ ನಮ್ದಿತ್ತು. ಮಧ್ಯ ಮಧ್ಯೆ ಒಂದ್ ಸ್ವಲ್ಪ ಬರಗಾಲ ಬಂತಲ್ಲ, ಅಡಿಕೆ ತೋಟ ಎಲ್ಲ ಹೋಯ್ತು, ನೀರಿಲ್ದೆ ಹೋಯ್ತು, ನೀರಿಲ್ದೆ ಹೋಯ್ತು. ಈಗ ಮತ್ತೆ ಬಾವಿ ಇದೆ, ನಮ್ದು ಬಾವಿನಲ್ಲಿ ನೀರು ಪಿಕಪ್ ಆಗಿದೆ, ಬೋರ್ ಇದೆ, ಬೋರಿನಲ್ಲಿ ನೀರು ಇದೆ. ಹಾಗಾಗಿ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರೆ ನಾವಿರೋರು ಇಬ್ರು ಏನ್ ಮಾಡಕ್ ಆಗ್ತಿಲ್ರಿ. ಯಾರೋ ಒಂದು ಹಾಳು ಬಾ ಅಂದ್ರೆ ಒಂದ್ ಗಂಟೆ ಕೆಲಸ ಮಾಡ್ತೀನಿ, ಒಂದಿನ ಕೂಲಿ ಕೇಳ್ತಾರೆ, ಒಂದ್ 5-6 ರೂಪಾಯಿ ಎಲ್ಲ ಒಂದ್ ಗಂಟೆ ಕೆಲಸ ಇರುತ್ತೆ ಅಂದ್ಕೊಳ್ರಿ. ಅವಾಗ ಒಂದಿನದ ಕೂಲಿ ಕೊಡು, ವೇಸ್ಟ್ ಆಗುತ್ತಲ್ಲ, ಬರಲ್ಲ ಅಂತಾರೆ. ಹಂಗಾಗಿ ಇನ್ನೇನು ಮಾಡಕ್ ಆಗ್ತಿಲ್ಲ, ಮನೇಲಿ ಇರ್ಬೇಕು. ಹೂವ ಕಟ್ಟರು ಕೂಲಿಯನ್ನ ಕರ್ಕೊಂಡು ಹೋಗ್ಬೇಕು, ಹೂವ ಹೊರ್ತಿರ್ಬೇಕು, ಅವ್ರ ಮನೆಗೆ ಹಾಕ್ಬೇಕು, ಅವ್ರ ಮನೆಯಿಂದ ತರಬೇಕು, ಗಂಟು ಕಟ್ಕೋಬೇಕು, ಮಾರ್ಕೆಟ್ಗೆ ಹೋಗ್ಬೇಕು. ಈಗ ಹುಡುಗರು ಇದ್ರೆ ನಡೀತದೆ. ಈಗ ತೆರೆದ ಬಾವಿ ಐತಿ, ಕೊಳವೆ ಬಾವಿ ಜೊತೆಗೆ ಅಂತ ಹೇಳಿ, ತೆರೆದ ಬಾವಿಯಲ್ಲೂ ನೀರು ಸಿಗುತ್ತೆ ಈಗ ನಿಮಗೆ? ಅಯ್ಯೋ, ಆ ಕಡೆ ವರ್ಷ ಬಾವಿ ತುಂಬಿ ಆಚೆಗೆ ಹೋಯ್ತು ನೀರು, ಜೋಪತ್ಬಿಟ್ಟು. ಎಷ್ಟಡಿ ಆಳ ಇದೆ ತೆರೆದ ಬಾವಿ? ಬರೀ 40 ಅಡಿ ಅಷ್ಟೇನೆ ಇದೆ. ನೀರು ನೋಡ್ತಾಳೆ, ಆಶ್ಚರ್ಯ ಪಡ್ತಾಳೆ. ನೀರಿನ ಸಾಕಷ್ಟು ಸೌಕರ್ಯ ಇದೆ ನಿಮಗೆಲ್ವಾ? ಇದೆ ಸರ್. ನೀರು ಅಂದ್ರೆ ಉತ್ತಮವಾದ ಮಳೆಗಾಲ ಆಗ್ಬೇಕಲ್ವಾ? ಉತ್ತಮವಾದ ಮಳೆಗಳಿಂದ ಇದು ಮಾರಿ ಕಡಿಮೆ ನೀರು ಇರೋದ್ರಿಂದ ನಮಗೆ ನಮ್ಮ NH4 ಇಂದ ನಮಗೆ ಚಾನಲ್ ಹೋಗ್ತಾ ಇದೆ. ಚಾನಲ್ ಮಾಡಿದ್ದಾರೆ ನಮ್ದು ಕೆಳಗಡೆ, ಅದು ಮೇಲೆ ಚಾನಲ್ ಎಲ್ಲ ಚಾನಲ್ ಮಾಡ್ತಿದ್ದಾರೆ. ಚಾನಲ್ ನೀರು ಬಿಡ್ತು ಅಂತಂದ್ರೆ ಆಮೇಲೆ ಪ್ರತಿಯೊಂದು ಹೊಲಕ್ಕೂ ನಮ್ಗೆಲ್ಲನ ಪಾಯಿಂಟ್ ಸಿಸ್ಟಮ್ ಮಾಡಿದ್ದಾರೆ. ಒಬ್ಬ ರೈತನಿಗೆ 3 ಎಕರೆಗೆ ನಾವು ಡ್ರಿಪ್ ಮಾಡ್ತೀವಿ, ನೀವೇನಾದ್ರೂ ಬೆಳ್ಕೊಳ್ರಿ. ಅವನು ಒಬ್ಬ ರೈತ ಅಂದ್ರೆ ಅವನಿಗೆ 100 ಎಕರೆ ಇರಲಿ ಅವನಿಗೆ 3 ಎಕರೆ, 3 ಎಕರೆ ಇರಲಿ ಅವನಿಗೆ 3 ಎಕರೆ, ಅಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಅದೆಲ್ಲ ಸ್ವಲ್ಪ ಚಾನಲ್ ಬರಬೇಕು ಎಲ್ಲ ಮಾಡಿದ್ದಾರೆ, ತರ ಐತೆ ನೋಡ್ಬೇಕು ಯಾವಾಗ. ಈಗ ಬಾವಿಯಲ್ಲಿ ತೆರೆದ ಬಾವಿಯಲ್ಲಿ ನೀರು ಸಾಕಷ್ಟು ಸೌಕರ್ಯ ಇದೆ ಅಂತ ಹೇಳಿದ್ರೆ, ಇದೆ ಸರ್, ಒಳ್ಳೆ ನೀರಿದೆ, ಅದು ತುಂಬಿ ಬೇರೆ ಕಡೆಗೆ ನೀರು ಹರಿದೋಗ್ತಾ ಇದೆ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ಮೀನು ಕೃಷಿ ಮಾಡಬಹುದಲ್ವಾ? ಈಗ ಹಿರಿಯೂರಿನಲ್ಲಿ ಸಾಕಷ್ಟು ಮೀನು ಕೃಷಿ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕೇಳಿದ್ದೀನಿ. ಸಂಜೆ ಹೊತ್ತಿನಾಗ ಕೃಷಿ ದರ್ಶನ ನೋಡ್ತೀನಿ ಟಿವಿನಲ್ಲಿ, ಪ್ರತಿಯೊಬ್ರು ಹೇಳ್ತಿರ್ತಾರೆ ಏನಾದ್ರೂ ಮಾಡಿ ಮಾಡಿ ಮೀನು ಸಾಕಾಣಿಕೆ ಮಾಡ್ರಿ ಅಂದ್ರೆ ಅದಕ್ಕೆಲ್ಲ ನಮಗೆ ಫೆಸಿಲಿಟೀಸ್ ಇರಬೇಕು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತ ನೀವು ಮನಸ್ಸು ಮಾಡಿ ಹೋಗಿ ಅಲ್ಲಿ ಹೇಳಿದ್ರೆ ಅವ್ರು ಬೇಕಾದಂತ ಒಂದು ಸೌಲಭ್ಯಗಳನ್ನ ಸಲಹೆಗಳನ್ನ ಕೊಡ್ತಾರಲ್ವಾ? ಸಲಹೆ ಕೊಡ್ತಾರೆ, ನಾನೇ ಮೀನ್ ಮರಿ ಕೊಡ್ತೀನಿ, ಫೀಡ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮೀನಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ, ತರಬೇತಿನೂ ಕೊಡ್ತಾರೆ. ತರಬೇತಿ ಕೇಂದ್ರ ಬಬ್ಬರ್ ಫಾರಂ ನಲ್ಲಿ ಅಲ್ವಾ? ಬಬ್ಬರ್ ಫಾರಂ ಅಲ್ಲಿ ಹೋಗಿದ್ದೀನಿ ನಾನು, ನೋಡ್ಕೊಂಡ್ ಬಂದಿನಿ ಬಬ್ಬರ್ ಫಾರಂ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿನಿ. ಕುರಿ ಸಾಕೋದು, ಮೇಲೆ ಕೆಳಗಡೆ ಸಗಣಿಗೆ ಹೋಗೋದು, ಆಮೇಲೆ ಎಕ್ಸಿಬಿಷನ್ ಹೋಗಿದ್ದೀನಿ. ಮೊನ್ನೆ ಬೆಂಗಳೂರಲ್ಲಿ ಕೃಷಿ ಮೇಳ ಆಯ್ತಲ್ಲ, ಅಲ್ಲಿ ಹೋಗಿದ್ದೀವಿ, ಅಲ್ಲಿ ಒಂದ್ ದಿವಸ ನೋಡಕ್ ಆಗ್ಲಿಲ್ಲ. ಕೃಷಿ ಮೇಳದಲ್ಲಿ ಏನ್ ತಿಳ್ಕೊಂಡ್ ಬಂದ್ರ ನೀವು? ಹೇಳೋದಕ್ಕಾಗಲ್ಲ ಬಿಡಿ ಸರ್. ಹೊಸ ವಿಚಾರಗಳನ್ನ ಅಲ್ಲಿ ನೀವು ತಿಳ್ಕೊಂಡ್ಬೇಕಲ್ವಾ? ಈ ಒಂತಹ ಒಂದು ಕೃಷಿ ಮೇಳಗಳು ನಡೆದಕ್ಕೆ ಸಾರ್ಥಕ ಆಗತ್ತಲ್ವಾ? ಹೌದು, ಯಾಕಂದ್ರೆ ನಮ್ಗೆ ಹುಲ್ ಕಟ್ ಮಾಡೋ ಮಿಷಿನ್ ಬೇಕಾಗಿತ್ತು, ಸಣ್ಣ ಟ್ರ್ಯಾಕ್ಟರ್ ಬೇಕಾಗಿತ್ತು. ನೋಡ್ಕೊಂಡು ಅದೇ ಬಂದ್ವಿ ಬೆಳಗ್ಗೆ ಹೋಗಿ ಸಂಜೆ ಬರೋಷ್ಟೊತ್ತಿಗೆ, ಅಯ್ಯೋ ಅಷ್ಟೊಂದು 18-20 ಎಕರೆ ಇದು ಒಂದ್ ದಿವಸ ನೋಡೋದಕ್ಕಾಗಲ್ಲ. ಮಂಗಳೂರು ಬೆಂಗಳೂರಲ್ಲಿ ಇದ್ದಾಳೆ, ಹೇಳಿರ್ಲಿಲ್ಲ ಬರ್ತೀನಿ ಅಂತ ಹೇಳಲಿಲ್ಲ, ಬಂದ್ರೆ ಬರ್ದಂಗ ಹಂಗೆ ಹೋಗಿದೆ ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರಂತ ಬಿಟ್ಟು ಹಿಂಗೆ ಅಲ್ಲಿ ಮನೆಗೆ ಹೋಗಿ ಸರ್. ಸರ್ ನಿಮ್ಗೆ ಈಗ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರಿ, ವರ್ಷದಲ್ಲಿ ಎಷ್ಟು ಲಾಭ ತಗೊಳ್ತೀರಾ? ತಗೊಂತೀನಿ ಸರ್, ನೆಮ್ಮದಿ ಉಸಿರಾಡೋ ಅಷ್ಟು ನೆಮ್ಮದಿ ತಗೊಂತೀನಿ. ಮೇಂಟೆನೆನ್ಸ್ ಪ್ರತಿ ತಿಂಗಳು ಅಟ್ಲೀಸ್ಟ್ ಏನೇ ಗಂಡ ಹೆಂಡತಿ ಇಬ್ಬರೇ ಇತ್ತು ಅಂದ್ರೂ ಈ ಟಿವಿ ಕರೆನ್ಸಿ, ಮೊಬೈಲ್ ಕರೆನ್ಸಿ, ಸೋಪ್ ಅದೆಲ್ಲ ಖರ್ಚುಗಳು ಅದೆಲ್ಲ ಹೋಗ್ತಿರುತ್ತಾ. ಈಗ ಒಂದು 15 ಎಕರೆ ಕಡಲೆ ಇದೆ ಅನ್ಕೊಳ್ರಿ, ಒಂದು 50 ಕ್ವಿಂಟಲ್ ಆಗುತ್ತೆ. 50 ಕ್ವಿಂಟಲ್ ಆದ್ರೆ 5 ಲಿ 25, ಅದು 2.5 ಲಕ್ಷ ಖರ್ಚೆಲ್ಲ ಹೋಗ್ಬಿಟ್ಟು 1.5 ಲಕ್ಷ ಉಳ್ಕೊಳ್ಳುತ್ತೆ ಅಂತ ಮೇಂಟೈನ್ ಮೆಗ್ಲೆಟ್ ಮಾಡ್ಕೊಳ್ಳೋಣ. ಅದಂಗೆ ಹಿಂದಕ್ಕೆ ಬೀಳುತ್ತಾ, ನೀನೋ ಒಂದು ಸೈಡ್ ತಗೋ, ಒಂದು ಗೋಲ್ಡ್ ತಗೋ, ಏನಾದ್ರೂ ಮನುಷ್ಯರಿಗೆ ಆಸಿದ್ದಿ ಇರುತ್ತಲ್ಲ ಆ ತರದ್ದು. ನಾವು ಪ್ರತಿ ತಿಂಗಳು ಇದ್ರು ಅಂತಂದ್ರೆ ಗೌರ್ಮೆಂಟ್ ಅಪ್ಷಿ ಸಂಬಳ ಬರುತ್ತಲ್ಲ, ಹಂಗೆ ಬಂತು ಅಂದ್ರೆ ಅದು ಇಯರ್ಲಿ ಕ್ರಾಪು, ಅದು ಹಿಂದಕ್ಕೆ ಬಿದ್ದೇ ಬೀಳುತ್ತೆ, ಪ್ರತಿಯೊಬ್ಬರ ಮನೆಗೂ ಬೀಳುತ್ತೆ. ಒಟ್ಟಾರೆ ನಿಮ್ಮ ಒಂದು ಕೃಷಿ ಬದುಕು ನೆಮ್ಮದಿಯಿಂದ ಕೂಡಿದೆ ಅನ್ನಂಗಾಯ್ತು. ನೆಮ್ಮದಿಯಿಂದ ಕೂಡಿದ್ ಬಿಡಿ ಸರ್. ಒಳ್ಳೇದು ಲಕ್ಷ್ಮಣ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮರಡಿಹಳ್ಳಿಯ ಪ್ರಗತಿಪರ ಕೃಷಿಕ ವಿಎಸ್ ಲಕ್ಷ್ಮಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಕೆ ಯುವರಾಜ್ ಹಾಡಿರುವ ಒಂದು ಜನಪದ ಗೀತೆ. ಬಿದಿರಮ್ಮ ತಾಯಿ ಕೇಳಿ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ಅದರುತ್ತ ಬೆಳೆದಿದ್ದೆ ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟಿಲಾದೆ ಕುದುರೆಯಾದಿ ನಂದಿಯ ಕೋಲುವಾದೆ ಧಾನ್ಯಗಳ ಕೇರುವಂತ ಮುದ್ದಿನ ಮರವುವಾದೆ ಕಾಳುಗಳ ಕೂಡಿಗಿಡಲು ಕಟ್ಟಿದ ಕಣಜವಾದೆ ಸತ್ತವಗೆ ಚಟ್ಟವಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಜನಪದ ಗೀತೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ. ಎಲ್ಲ

ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಸಮಯದಲ್ಲಿ ಆಳದಿಂದ ಮಧ್ಯಮವಾದ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಚಳ್ಳಕೆರೆ ಮಾರುಕಟ್ಟೆಯ ವರದಿ. ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2129 ರಿಂದ ಗರಿಷ್ಠ 2392 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2150 ರಿಂದ ಗರಿಷ್ಠ 2270 ರೂಪಾಯಿಗಳು. ಮೆಕ್ಕೆಜೋಳ ಪಾಪ್ಕಾರ್ನ್ ಕನಿಷ್ಠ ಮತ್ತು ಗರಿಷ್ಠ 5000 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಹತ್ತಿ DCH ಪ್ರತಿ ಕ್ವಿಂಟಾಲ್ಗೆ 2519 ರಿಂದ ಗರಿಷ್ಠ 11400 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಅಲಸಂದೆ ಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 7500